ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:51:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕುರಿತು ಚಂದ್ರಶೇಖರ್ ಆಚಾರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011 ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ನಿವೃತ್ತ ಅರಣ್ಯ ಅಧಿಕಾರಿ ಶ್ರೀ ಚಂದ್ರಶೇಖರ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಚಂದ್ರಶೇಖರ್ ಆಚಾರ್ಯ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ತಾವು ಅನೇಕ ವರ್ಷಗಳಿಂದ ಆಕಾಶವಾಣಿಯಲ್ಲಿ ಮತ್ತು ಸಾರ್ವಜನಿಕವಾಗಿ ಅನೇಕ ವೇದಿಕೆಗಳಲ್ಲಿ ಈ ಒಂದು ಅರಣ್ಯದ ಮಹತ್ವ ಮತ್ತು ಪರಿಸರದ ಮಹತ್ವ, ಅರಣ್ಯ ಕಾನೂನಿನ ಮಹತ್ವ, ರೈತರಿಗೆ ಈ ಒಂದು ಅರಣ್ಯ ಕಾನೂನಿನ ಏನೇನು ಪ್ರಯೋಜನ, ಮತ್ತು ಯಾವುದು ಒಂದು ಪೂರಕವಾದ ಪ್ರೋತ್ಸಾಹದಾಯಕವಾದ ಒಂದು ಯೋಜನೆಗಳು ಅರಣ್ಯ ಇಲಾಖೆ ವತಿಯಿಂದ ಇದೆ, ಈ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಬರ್ತಾ ಇದ್ದೀರಿ. ಹೌದು, ಇವತ್ತು ನಮ್ಮ ರೈತ ಬಾಂಧವರಿಗೋಸ್ಕರ ಕೃಷಿ ಜಮೀನು ಪಕ್ಕದಲ್ಲಿರುವಂಥ ಅರಣ್ಯ ಪ್ರದೇಶ, ಅರಣ್ಯ ಭೂಮಿ, ಅದರಿಂದ ನಮ್ಮ ರೈತರಿಗೆ ಏನು ಉಪಯೋಗ ಆಗಬಹುದು, ಆ ಒಂದು ವಿಷಯದ ಕುರಿತನ್ನು ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೌದೌದು. ಸಾರ್ವಜನಿಕರಿಗೆ ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011 ಏನು ಅನುಕೂಲ ಇದೆ ಸರ್, ಅದ್ರ ಬಗ್ಗೆ ಮೊದಲೇ ಮಾತಾಡಿ. ಈಗ ಬಹಳ ಒಂದು ಪ್ರಮುಖ ಮತ್ತು ಅರ್ಥಪೂರ್ಣ ಯೋಜನೆ ಇದು. ಕರ್ನಾಟಕ ರಾಜ್ಯ ಸರ್ಕಾರ ಈ ರೈತರು, ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅರಣ್ಯವನ್ನು ಹೇಗೆ ನಾವು ಅಭಿವೃದ್ಧಿ ಮಾಡ್ಬೋದು, ಹಸಿರು ಬದುಕೇನ ಯಾವ ರೀತಿ ನಾವು ವೃದ್ಧಿಸ್ಬೋದು, ಏನು ನಮ್ಮಲ್ಲಿ ಈ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ, ರಾಷ್ಟ್ರೀಯ ಅರಣ್ಯ ನೀತಿ 1988 ಪ್ರಕಾರ ನಮ್ಮ ಜಿಯೋಗ್ರಫಿಕಲ್ ಏರಿಯಾ ಅದರ ಒಂದು 33% ಅರಣ್ಯ ಇದ್ದಿರಬೇಕು. ಹೌದು. ಆ ನಿಟ್ಟಿನಲ್ಲಿ ಬರೀ ಅರಣ್ಯ ಇಲಾಖೆಯಿಂದನೇ ಗಿಡ ನೆಟ್ಟು ಅರಣ್ಯ ಹೊದಿಕೆ ಅರಣ್ಯ ಸಾಂದ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ ಕಷ್ಟ ಸಾಧ್ಯ, ಯಾಕಂದರೆ ಈ ಸ್ವಲ್ಪ ಜಮೀನು ಇರ್ತದೆ. ಆದರೆ ನಮ್ಮ ಕೃಷಿಕರಲ್ಲಿ ರೈತರನ್ನು ಸಹ ನಾವು ಅಳವಡಿಸ್ಕೊಂಡ್ರೆ, ಸಂಘ ಸಂಸ್ಥೆಗಳನ್ನು ಅಳವಡಿಸ್ಕೊಂಡ್ರೆ, ಸಾರ್ವಜನಿಕರನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಜಾರಿಗೆ ತಂದರು. ಇದರ ಏನು ನಾನೇ ಈಗಾಗಲೇ ಹೇಳ್ದಂಗೆ ಮೂಲ ಉದ್ದೇಶ ಅಂದರೆ, ಆ ಸಸಿಗಳನ್ನು ರಿಯಾಯಿತಿ ದರದಲ್ಲಿ ನಮ್ಮ ಅರಣ್ಯ ಸಸ್ಯ ಕ್ಷೇತ್ರಗಳಿಂದ ಸಾರ್ವಜನಿಕರು ತಗೊಂಡೋಗ್ತಾರೆ. ಆ ತಗೊಂಡೋಗಿದ್ದನ್ನು ಅದು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಈಗ ಚಿಕ್ಕದು 5x8x9 ಬ್ಯಾಗ್ ಎಲ್ಲ ಇರ್ತವೆ, ಅದಕ್ಕೆ ಕೇವಲ 3 ರೂಪಾಯಿ ರಿಯಾಯಿತಿ ದರದಲ್ಲಿ, 8x12 ಸ್ವಲ್ಪ ದೊಡ್ಡ ಸಸಿಗಳಿಗೆ 6 ರೂಪಾಯಿನಂಗೆ ನಾವು ಈಗ ಇತ್ತೀಚೆಗೆ ಕೊಡ್ತಾ ಇದ್ದೀವಿ. ಇದಕ್ಕೆ ಏನಂದರೆ, ಒಬ್ಬ ರೈತ ಏನು ಮಾಡಬೇಕು ಅಂತ ಹೇಳಿದರೆ, ಕೇವಲ 10 ರೂಪಾಯಿಯನ್ನು ಒಂದು ಫೀ ಆಗಿ ನಮಗೆ ಸರ್ಕಾರಕ್ಕೆ ಅರಣ್ಯ ಇಲಾಖೆಯ ಅರಣ್ಯ ವಲಯಾರಣ್ಯಾಧಿಕಾರಿ ಕಚೇರಿನ ಸಂಪರ್ಕಿಸಿ ಒಂದು ಸಿಂಪಲ್ ಒಂದು ಸಣ್ಣ ಅರ್ಜಿಯನ್ನು ವೈಟ್ ಪೇಪರಲ್ಲಿ ಕೊಡ್ಬೋದು. ಭಾವಚಿತ್ರ ಹಾಕಬೇಕು, ಅವನದು ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಬ್ಯಾಂಕಿನ ಸ್ಟೇಟ್ಮೆಂಟ್ ಒಂದು ಮುಖಪುಟ, ಪಾಸ್ಬುಕ್ಕಿನ ಮುಖಪುಟ. ಯಾಕಪ್ಪ ಅಂದರೆ, ನಾವು ಏನು ಪ್ರೋತ್ಸಾಹಧನ ಕೊಡ್ತೀವಿ ಅದು ನೇರವಾಗಿ ಅವನಿಗೆ ಪಾರದರ್ಶಕ ರೀತಿಯಲ್ಲಿ ಅದು ಅವನ ಬ್ಯಾಂಕಿಗೆ ಡಿಪಾಸಿಟ್ ಆಗುತ್ತೆ, ಜಮೆ ಆಗುತ್ತೆ. ಸೊ ಇದರಿಂದ ಅವನು ತಾನು ಸ್ವಾವಲಂಬಿ ಆಗಬಹುದು. ಅರಣ್ಯ ಬೆಳೆಸೋದ್ರಿಂದ, ಅರಣ್ಯವನ್ನು ಇಚ್ಚೋದ್ರಿಂದ ನಮಗೆ ಏನು ದೇಶಕ್ಕೆ ಒಂದು ಹಸಿರೀಕರಣದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ತಾನು ಸಹ ಆರ್ಥಿಕವಾಗಿ ಸಬಲರಾಗಬಹುದು. ನೋಡಿ ಎಷ್ಟು ಅಂತ ಒಳ್ಳೆ ಕಾರ್ಯಕ್ರಮ. ಆಮೇಲೆ ರಿಯಾಯಿತಿ ದರ. ಈಗ ನೀವು ಪ್ರೈವೇಟ್ ನರ್ಸರಿಗೆ ಹೋದರೆ, ಖಾಸಗಿ ನರ್ಸರಿಗೆ ಹೋದರೆ 50 ರೂಪಾಯಿ, 75 ರೂಪಾಯಿ, 100 ರೂಪಾಯಿ ತನಕ ವಸೂಲಿ ಮಾಡ್ತಾರೆ ಒಂದೊಂದು ಸಸಿ. ನಾವೇನು ಮಾಡ್ತೀವಿ, ಕೇವಲ 3 ರೂಪಾಯಿ 6 ರೂಪಾಯಿ ತಗೊಂಡು ಅದನ್ನು ಅವನಿಗೆ ಇಷ್ಟು ಒಂದು ಹೆಕ್ಟ್ಗೆ 1 ಹೆಕ್ಟರ್ 400 ಸಸಿ ಥರ ಕೊಡ್ತೀವಿ. ಸೊ ಅವನು ಈಗ ಏನು ಇನ್ನೊಂದು ಪ್ರಶ್ನೆ ಬರುತ್ತೆ. ಇದು ಸಾಮಾನ್ಯವಾಗಿ ಈಗ ಆಚಾರ್ಯ ಅವರು ಯಾವ್ಯಾವ ಸಸ್ಯಗಳು ಸೇರಿರ್ತವೆ, ಯಾಕಂದರೆ ಪೂರಕವಾಗಿ ಅವನು ತನ್ನ ಸ್ವಂತ ಜಮೀನಿನ ಪಕ್ಕದಲ್ಲಿ ಬೆಳೆಯುವಂತ ಯಾವ್ಯಾವ ಸಸ್ಯಗಳು ಬೆಳಿಬಹುದು ಅಂದ್ರೆ ಪ್ರದೇಶಕ್ಕೆ ಸಂಬಂಧ ಆಗಿ ಈಗ ಮಲೆನಾಡು ಇರಬಹುದು, ಅರೆ ಮಲೆನಾಡು ಇರಬಹುದು, ಬಯಲುಸೀಮೆ ಇರಬಹುದು, ಡ್ರೈಡ್ ಡೆಸಿಡಿಯಸ್, ಮಾಹಿಟ್ ಡೆಸಿಡಿಯಸ್ ಅಂತ ಕರಿತೀವಿ, ಹರಿದ್ವರ್ಣ, ನಿತ್ಯ ಹರಿದ್ವರ್ಣ, ಸೆಮಿ ಎವರ್ಗ್ರೀನ್ ಈ ಫಾರೆಸ್ಟ್ ಎಲ್ಲ ಇರ್ತಾವೆ. ಅದರ ಒಂದು ಆಸುಪಾಸಿನಲ್ಲಿ ಜನ ಇದ್ರೆ ಆ ಎಂಡೆಮಿಕ್ ಸ್ಪೆಸೀಸ್ ಅಂತ ಕರಿತೀವಿ. ಅಂದ್ರೆ ಆಯಾ ಸ್ಥಳಕ್ಕೆ ಹೊಂದಿಕೊಳ್ಳುವ ಪ್ರಭೇದಗಳನ್ನ ಇವರು ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ಮಡಿಕೇರಿಗೆ ಹೋಗಿ ಕೂರ್ಗಿಗೆ ಹೋದ್ರೆ ಬೇವು ಗಿಡ ಬರಲ್ಲ, ಬೇವಿನ ಮರ ಸಿಗಲ್ಲ, ಮಲೆನಾಡಲ್ಲೂ ಇರೋದಿಲ್ಲ, ನೆಟ್ಟರು ಬೆಳೆಯಲ್ಲ ಅದು. ಹೌದು, ಅಲ್ಲಿ ಏನ್ ಬಟರ್ ಫ್ರೂಟ್ ಬರೀಬೇಕು, ಸಿಲ್ವರ್ ಓಕ್ ಬಳಿ ಬೆಳೀತಾರೆ, ಸಾಗುವನೆ ಬೆಳಿಬಹುದು. ಹಾಗೆ ಬೀಟೆ ಬೀಟೆ ಯಥೇಚ್ಛವಾಗಿದೆ ಬಿಡಿ. ಅದೇ ರೀತಿ ನಾವು ಕೊಪ್ಪಳ, ರಾಯಚೂರು ಇಲ್ಲಿಗೆಲ್ಲ ಬಂದ್ರೆ ಅಲ್ಲಿ ಬೇವು ತುಂಬಾ ಚೆನ್ನಾಗಿ ಬರ್ತದೆ, ಒನ್ ಆಫ್ ದ ಬೆಸ್ಟ್ ಸ್ಪೆಸೀಸ್ ಅಜಾರಿಡಿಕ್ಟಾ ಇಂಡಿಕಾ ಅಂತ. ಸೊ ಅದನ್ನು ಹೆಚ್ಚು ಬೆಳೀತಾರೆ. ಹಾಗೆ ಕಮರ, ತೇಗ ಹೆಚ್ಚು ಬೇಡಿಕೆ ಇರಕ್ಕಂಥ ಪ್ರಭೇದಗಳು ನಮಗೆ ಸಿಲ್ವರ್ ಓಕ್, ಸಾಗುವಾನಿ, ಬೀಟೆ, ಹೊನ್ನೆ, ಮತ್ತಿ, ಆಮೇಲೆ ನಂದಿ. ನಂದಿ ಸೊ ಈ ತರ ಈ ಸಸಿಗಳನ್ನ ತಗೊಂಡೋಗಿ ಅವನು ಫಾಸ್ಟ್ ಗ್ರೋಯಿಂಗ್ ಸ್ಪೆಸೀಸ್ ಇದಾವೆ ನಮ್ಮಲ್ಲಿ. ಫಾಸ್ಟ್ ಗ್ರೋಯಿಂಗ್ ಅಂತಂದ್ರೆ ಬಳಂಜಿ ಇದೆ, ಮಹಾಗನಿ ಇದೆ. ಸೊ ಇವೆಲ್ಲ ಅತ್ಯುತ್ತಮವಾಗಿ ಬರತಕ್ಕಂಥದ್ದು ಫಾಸ್ಟ್, ಬೇಗನೆ ಬೆಳೀತಾವೆ. ಇತ್ತೀಚೆಗೆ ಶ್ರೀಗಂಧನು, ಶ್ರೀಗಂಧ ನಾವು ಯಥೇಚ್ಛವಾಗಿ ಕೊಡ್ತಾ ಇದೀವಿ ನರ್ಸರಿಗಳಲ್ಲಿ. ಅದನ್ನ ಈಗ ನೋಡಿ, ಶ್ರೀಗಂಧ ಒಂದು ಕಾಲದಲ್ಲಿ ನಾವು ಕರ್ನಾಟಕದ ರಾಜ್ಯ ಮರ, ಅದು ಶ್ರೀಗಂಧದ ನಾಡು, ಕನ್ನಡ ಬೀಡು. ಆದ್ರಿಂದ ಇದನ್ನ ನಾವು ಅದು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೀವಿ. ಸಿರಿಚಂದನ ಅವನ ಅಂತ ಕಾರ್ಯಕ್ರಮ ಇದೆ, ಅದರಲ್ಲೂ ಸಹ ಇವರು ರೈತರು ಪಾಲ್ಗೊಂಡು ಹೆಚ್ಚಿನ ಈ ಶ್ರೀಗಂಧ ಬೆಳಿಬೇಕಾದ್ರೆ ಅದಕ್ಕೇನಾದರೂ ಪ್ಯಾರಾಸಿಟಿಕ್ ಪ್ಲಾಂಟ್ ಅದು ಜೊತೆಗೆ ಯಾವುದಾದ್ರು ಒಂದು ಗಿಡ ಹಾಕಿ, ತೊಗರಿನೋ ಅಥವಾ ಹೊಂಗೆನೋ ಇದನ್ನು ಹಾಕಿ, ನೆಲ್ಲಿ ಅದನ್ನು ಹಾಕಿದರೆ, ಇವ ಎಸ್ಪೆಷಲಿ ದಾಳಿಂಬೆ ಅವನ್ನೆಲ್ಲ ಹಾಕಿದರೆ ಇದು ಅದನ್ನು ಆಹಾರ ಪಡ್ಕೊಂಡು ಇದು ಶ್ರೀಗಂಧ ಬೆಳೀತದೆ, ಪರಾವಲಂಬಿ ಸಸ್ಯ ಅದು. ಸೊ ಆದ್ದರಿಂದ ನಿಮ್ಗೆ ಏನು ಸಸಿಗಳು ಬೇಕೋ ಆಯಾ ಜಾಗಕ್ಕೆ ಹೊಂದಿಕೊಳ್ಳತಕ್ಕಂಥ, ಆ ವಾತಾವರಣಕ್ಕೆ ಹೊಂದಿಕೊಳ್ಳತಕ್ಕಂಥ ಸಸಿಗಳನ್ನು ಬೆಳೆಸ್ಬೇಕು ಅವರು. ಯಾವ್ಯಾವುದೋ ಸಸಿ ಬೆಳೆಸಿದ್ರೆ ಬರೋದಿಲ್ಲ. ಆಮೇಲೆ ಅವನಿಗೆ ಇದು ಲಾಂಗ್ ಟರ್ಮ್ ಇನ್ಕಮ್, ಇದು ಸಡನ್ ಆಗಿ ಇವನು ಹಾಕಿದ ತಕ್ಷಣ ಬರುತ್ತೆ, ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕೇಸಿಯಾ ಸ್ವಲ್ಪ ಇದ್ದಿದ್ರಲ್ಲಿ ಹೊಂಗೆ ಅವೆಲ್ಲ ಫಾಸ್ಟ್ ಆಗಿ ಬಂದ್ಬಿಡ್ತಾವೆ. ಹೌದು, ಅದೇ ಸಾಗುವನಿ 40 ವರ್ಷ 45 ವರ್ಷ ಕಾಯ್ಬೇಕು, ನೀವು ಕರೆಕ್ಟ್ ಮೆಚೂರ್ ಆಗ್ಲಿಕ್ಕೆ ಕಾಯ್ಬೇಕು. ಅದು ಆ ತರ ಸಸಿಗಳನ್ನ ಇವನು ತಗೊಂಡೋಗ್ಬೇಕು. ಆಗ ಈಗ 400 ಸಸಿ ಒಂದ್ ಎಕ್ಟ್ರಿಕ್ ಕೊಡೋದ್ರಿಂದ ಒಂದು 5-6 ರೈತರು ಕೂಡಿ ಒಂದು ಟ್ರ್ಯಾಕ್ಟರ್ ಏನಾದ್ರು ಮಾಡಿಕೊಂಡು ಅವನು ಆರ್ ಟಿ ಸಿ ಕೊಡಬೇಕು, ಆ ಅರ್ಜಿ ಜೊತೆಗೆ ಆರ್ ಟಿ ಸಿ ಕೊಡಬೇಕು, ಆ ಭೂಮಿ ಸ್ಕೆಚ್ ಕೊಡಬೇಕು. ಅಷ್ಟನ್ನು ಕೊಟ್ಟರೆ ಅವನಿಗೆ ಸುಲಭವಾಗಿ ಸಸಿಗಳು ಸಿಗ್ತವೆ. ತಾನು ಹೋಗಿ ತನ್ನ ಹೊಲದಲ್ಲೇ ಅವನು ಬೆಳೆಸಿದರೆ ಏನು ಒಂದು ಅವರಿಗೆ ರೈತರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ. ಗುಂಡಿ ತೆಗೆದು ಗೊಬ್ಬರ ಹಾಕ್ತಾರೆ, ಟಾಪ್ ಸಾಯಿಲ್ ಅಂದರೆ ಮೇಲ್ ಪದರನ ಮಣ್ಣು ಹಾಕಿ ಅದು ನೆಟ್ಟು ಕರೆಕ್ಟಾಗಿ ಜೂನ್ ಮೊದಲ ವಾರದಲ್ಲೇ ನೆಟ್ಟುಬಿಟ್ರೆ ಆಗ ಅದು ತುಂಬ ಚೆನ್ನಾಗಿ ಹುಲ್ಸಾಗಿ ಬರುತ್ತದೆ. ಹೊಲ ಅವನಿಗೆ ಫಸಲು ಸಹ ಬೇಗ ಸಿಗುತ್ತೆ. ಆದಷ್ಟು ಇವನು ಪ್ರೂನಿಂಗ್, ರೆಂಬೆ ಕೊಂಬೆನ ಸವರ್ಕೊಂಡು ಕಡ್ಡಿ ಕಟ್ಟಿ ಸ್ಟೇಕಿಂಗ್ ಅಂತೀವಿ, ಊಟ ಕೊಟ್ಟು ನೆಟ್ಟು ಪೋಷಿಸಿದರೆ ಮೊದಲನೇ ವರ್ಷ ಬದುಕುಳಿದ ಸಸಿಗೆ ನಾವು 35 ರೂಪಾಯಿ ಇಲಾಖೆಯಿಂದ ಕೊಡ್ತಾರೆ. ಎರಡನೇ ವರ್ಷ ಬದುಕುಳಿದ ಸಸಿಗೆ 40 ರೂಪಾಯಿ ನಂಗೆ ಒಂದು ಸಸಿಗೆ ನಾನು ಹೇಳ್ತಿರೋದು. ಮೂರನೇ ವರ್ಷ ಅದಕ್ಕೆ 50 ರೂಪಾಯಿ ನಂಗೆ ಒಟ್ಟು 125 ರೂಪಾಯಿ ಒಂದು ಸಸಿಗೆ ಬರ್ತದೆ. ಆದ್ರಿಂದ ಇದು ನಿಜಕ್ಕೂ ಅವನಿಗೆ ಬಹಳ ಸಂತೋಷ, ರೈತರು ಯಾಕಂದ್ರೆ ಬಹಳ ಖುಷಿ. ಈಗ ಸ್ವಂತ ಜಮೀನು ಪಕ್ಕದಲ್ಲಿ ಅರಣ್ಯ ಜಮೀನು ಇರ್ತದೆ, ಅಲ್ಲಿಯೂ ಕೂಡ ಬೆಳಿಬಹುದಾ? ಈಗ ಇದು ಸ್ವಲ್ಪ ಜಟಿಲ, ಯಾಕಪ್ಪ ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ, ಒಳ್ಳೆ ದೃಷ್ಟಿ ಇಟ್ಕೊಂಡು ಬೆಳೆಸಿದ್ರೆ ಒಳ್ಳೇದೆ, ನಾವು ಪ್ರೋತ್ಸಾಹ ಕೊಡ್ತೀವಿ. ಇದು ನೋಡಿ, ಹೆಸರೇ ಹೇಳಂಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಕೃಷಿ ಭೂಮಿಯಲ್ಲಿ ಅರಣ್ಯ ಬೆಳೆಗಳನ್ನ ಬೆಳೆಸಬೇಕು. ಹೌದು, ಅದು ಬಿಟ್ಕೊಂಡು ಇವನು ಅರಣ್ಯದಲ್ಲಿ ಅರಣ್ಯ ಬೆಳೆಸ್ಲಕ್ ಹೋಗಬಾರ್ದು. ಒಂದು ಪಕ್ಷ ಹಾಕಿದ್ರು ನಾವು ಇಲ್ಲಿ ಬೇಡ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟ್ರೀ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಇದೆ, ಅದ್ರ ಆ ಮರ ಸಂರಕ್ಷಣೆ ಕಾಯ್ದೆನಲ್ಲಿ ಒಂದು ಮರವನ್ನ ಕಡಿದ್ರೆ ಗೃಹೋಪಯೋಗಕ್ಕೆ, ಬೋನಫೈಡ್ ಅಂತ ಕರಿತೀವಿ, ಗೃಹೋಪಯೋಗ ಒಂದು ಮರ ಕಡಿದ್ರೆ ರಾಷ್ಟ್ರೀಯ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ಪೀಠದ ಪ್ರಕಾರ ಒಂದು ಮರ ಕಡಿದ ಜಾಗ 10 ಮರ ನೆಡಬೇಕು, 10 ಸಸಿಗಳು ನೆಡಬೇಕು. ಆತರ ಹೇಳ್ತದೆ. ಅದಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಜಾಗದಲ್ಲಿ ಇರೋದಿಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಪಕ್ಕದ ಜಮೀನಲ್ಲೇ ನೆಡಬಹುದು, ಸಾರ್ವಜನಿಕ ಭೂಮಿಲೂ ನೆಡಬಹುದು, ಅದನ್ನು ಪೋಷಿಸಬಹುದು. ಆದ್ರೆ ಅದ್ರ ಮೇಲಿನ ಹಕ್ಕು ಅವನಿಗೆ ಬರೋದಿಲ್ಲ. ಏನು ತನ್ನ ಜಮೀನಿನಲ್ಲಿ ಬೆಳೆಸ್ತಾನೆ ಅದಕ್ಕೆ ಮಾತ್ರ ನಮಗೆ ಅವನಿಗೆ ಹಕ್ಕು ಸಿಗುತ್ತೆ. ಫೆಲ್ಲಿಂಗ್, ಕಡಿತಲೆ ಮಾಡ್ಲಿಕ್ಕೂ ಅನುಮತಿ ಕೊಡ್ತೀವಿ, ಸಾಗಾಣಿಕೆ ಮಾಡೋಕ್ಕೂ ಅನುಮತಿ ಕೊಡ್ತೀವಿ, ಎಲ್ಲಿಗಾದ್ರೂ ಯಾರಾದರೂ ತಗೊಂಡೋಗಲಿ, ಸೊ ಆ ಥರ ಒಂದು ಪ್ರಾವಿಜನ್ ಇರೋದ್ರಿಂದ ಅದನ್ನು ಸಹ ಅವನು ಉಪಯೋಗಿಸ್ಬೋದು. ಈಗ ಕರ್ನಾಟಕ ಮರ ಸಂರಕ್ಷಣಾ ಕಾಯ್ದೆ 1976 ಏನಿದೆ ಅದು ಈಗ ತಿದ್ದುಪಡಿಯ ಹಂತದಲ್ಲಿದೆ, ಘನ ಸರ್ಕಾರದ ಮುಂದೆ ಇದೆ. ತಿದ್ದುಪಡಿ ಆದರೆ ಜನಗಳಿಗಂತೂ ಬಹಳ ಒಂದು ಉಪಯೋಗ ಆಗುತ್ತೆ. ಈ ಆದಷ್ಟು ನಾವು ಸರಳೀಕರಣ ಮಾಡ್ತಾ ಇದೀವಿ, ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ. ಆದ್ದರಿಂದ ಅದು ಸೆಕ್ಷನ್ 8 ನಾವು ತುಂಬ ತಿದ್ದುಪಡಿ ಮಾಡಿ ಅದನ್ನು ಒಂದು ಕೊನೆಯ ಹಂತದಲ್ಲಿದೆ. ಆಗ ಜನಗಳಿಗೆ ಬಹಳ ಅನುಕೂಲ ಆಗ್ತದೆ, ಇದು ತುಂಬ ಅನುಕೂಲ ಆಗುತ್ತೆ. ಆಚಾರ್ಯರು, ಈಗ ಈ ಅರಣ್ಯ ಇಲಾಖೆ ಈ ಒಂದು ಪ್ರೋತ್ಸಾಹದಾಯಕವಾದ ಯೋಜನೆಗಳನ್ನು ತಾವು ಪಡ್ಕೋಬೇಕು ಅಂತಿರುವಂಥ ರೈತರು ಯಾವ ಮಾರ್ಗ ಅನುಸರಿಸಬೇಕು ಅವರು ಇನ್ನೊಮ್ಮೆ ಹೇಳಿ ಅದನ್ನು? ಏನಿಲ್ಲ ನೋಡಿ, ಬಹಳ ಸರಳವಾಗಿದೆ. ಈಗ ರೈತರು ಯಾವುದಕ್ಕೂ ಗೊಂದಲಕ್ಕೆ ಸಿಗೋಕೋಣೋ ಅವಶ್ಯಕತೆ ಇಲ್ಲ. ಈಗ ಸಮೀಪದ ಅರಣ್ಯ ನರ್ಸರಿ ಭೇಟಿಯಾಗಲಿ, ಅಲ್ಲಿ ಸಸಿಗಳು ನೋಡ್ಕೊಂಬರ್ಲಿ, ಆಮೇಲೆ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರೆ ಅಥವಾ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಉಪವಲಯಾರಣ್ಯಾಧಿಕಾರಿ ಅಥವಾ ಬೀಟ್ ಫಾರೆಸ್ಟರ್ ಅಂತ ಇರ್ತಾರೆ. ಸೊ ಅವ್ರಿಗೆ ಸಂಪರ್ಕಿಸಿದರೆ ಅವರೊಂದು ಕಚೇರಿಯಲ್ಲಿ ಒಂದು ಅರ್ಜಿ ಕೊಡ್ತಾರೆ. ಇದು ಆದಷ್ಟುವೇ ಆಯಾ ವರ್ಷದ ಮೇ ತಿಂಗಳ ಒಳಗಡೆ ಕೊಡಬೇಕು. ಯಾಕಪ್ಪ ಅಂದರೆ ಸಡನ್ ಆಗಿ ನಾವು ಉತ್ಪತ್ತಿ ಮಾಡೋಕ್ಕಾಗಲ್ಲ ಸಸಿಗಳನ್ನ. ಕನಿಷ್ಠ ಪಕ್ಷ 7-8 ಬೇಕು ಒಳ್ಳೆ ಸದೃಢ ಸಸಿ ಬರಲಿಕ್ಕೆ. ಯಾಕಂದ್ರೆ ನಾವು ಪಾಲಿಥಿನ್ ಬ್ಯಾಗ್ ಹಾಕಬೇಕು, ಅದಕ್ಕೆ ಮಿಶ್ರಣ ಹಾಕಬೇಕು, ಅದನ್ನು ಬೆಳೆಸಬೇಕು ಅಲ್ವಾ. ನಮ್ಮ ಇಲಾಖೆಗೂ ಕಷ್ಟ ಇದೆ. ಆದ್ದರಿಂದ ಅವನು ಏನು ಹೇಳ್ತಾನೆ ಸರ್ವೆ ಪ್ರಕಾರ ಆ ಅರ್ಜಿನಲ್ಲಿ ನಮೂದಿಸಬೇಕು, ಸ್ವಾಮಿ ನನ್ನ ಹೊಲದಲ್ಲಿ ಇಷ್ಟು ಇಂತಿಂಥ ಮರ ಇದೆ, ಜೊತೆಗೆ ಇಂತಿದ್ದು ಕೊಡಿ, ಇಷ್ಟಿಷ್ಟು ಕೊಡಿ ಅಂತ ಅವ್ನು ನಮೂದು. ಬಹಳ ನೀವು ಮೊದಲಿಗೆ ನೀವು ನಿಮ್ಮ ಅರ್ಜಿ ಹಾಕಬೇಕಾಗತ್ತೆ. ಹಂಗಿದ್ರೆ ಮೊದಲನೇ ಅರ್ಜಿ ಹಾಕಬೇಕು. ಆದರೆ ಗಿಡ ನೀವು ಕೊಟ್ಟ ಒಂದು ಏನು ಬೇಡಿಕೆಗೆ ಅನುಸಾರವಾಗಿ ಅರಣ್ಯ ಇಲಾಖೆ ಬೆಳೆಸಕ್ಕೆ ಹೋಗ್ತದೆ. ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಮ್ಗೆ ಏನು ಡಿಮ್ಯಾಂಡ್ ಇದೆ ಅದನ್ನು ನಾವು ಕ್ರೋಢೀಕರಿಸಿ ಅದನ್ನು ನಾವು APO ಅಳವಡಿಸಿಕೊಂಡು ನಾವು ಬೆಳೆಸ್ತೀವಿ. ಯಾಕಂದ್ರೆ ಸರ್ಕಾರದ ಯೋಜನೆ ಅಲ್ವಾ, ಅದನ್ನ ನಾವು ನೀವು ಕೇಳಿದ ತಕ್ಷಣ ಕೊಡಕ್ ಬರಲ್ಲ. ರೀತಿ ನೀತಿನ ಅನುಸರಿಸಬೇಕಾಗುತ್ತೆ, ಪಾಲಿಸಬೇಕಾಗತ್ತೆ. ಆಯ್ತಾ, ಸೊ ಅಷ್ಟನ್ನ ಅವನು ಕನಿಷ್ಠ ಪಕ್ಷ ಇಷ್ಟನ್ ಮಾಡಬೇಕು. ಇದ್ರ ಜೊತೆಗೆ ಏನೊಂದು ಅರ್ಜಿ ಜೊತೆಗೆ 10 ಶುಲ್ಕ ಇರ್ತದೆ, ಭಾವಚಿತ್ರ ಇರ್ತದೆ, ಅವನು ಆಧಾರ್ ಕಾರ್ಡ್ ಕೊಡ್ತಾನೆ, ಅಲ್ಲಿಗೆ ಪಕ್ಕ ಆಯ್ತು ಅವನು, ಆಮೇಲೆ ಜಮೀನಿಂದ RTC ಕೊಡ್ತಾನೆ, ಆಮೇಲೆ ಪಾಸ್ಬುಕ್ ಇಂದ ಜಿರಾಕ್ಸ್ ಕೊಡಬೇಕು. ಅಂದ್ರೆ ಯಾಕಪ್ಪ ಅಂತಂದ್ರೆ ನೇರವಾಗಿ ಪಾರದರ್ಶಕ ರೀತಿ ಕಾಪಾಡಲಿಕ್ಕೆ ಕೊಡ್ತೀವಿ. ಆದ್ರಿಂದ ಆಮೇಲೆ ಬದುಕುಳಿದ ಸಸಿ ಕೊಡ್ತೀವಿ, ಎಲ್ಲಾ ಸಸಿಗಳಿಗೂ ಕೊಡಲ್ಲ. ಅದನ್ನ ನಮ್ಮ ಮೋಟಿವೇಟರ್ಸ್ ಅಂತ ಇರ್ತಾರೆ, ಎಕ್ಸ್ಟೆನ್ಷನ್ ಆಫೀಸರ್ ನೋಡ್ತಿರ್ತಾರೆ, ರೈಟ್ ಫ್ರಮ್ ACF ಟು RFO DRFO ಫಾರೆಸ್ಟ್ ಬೀಟ್ ಫಾರೆಸ್ಟ್ಗಳೆಲ್ಲ ಹೋಗಿ ಆಮೇಲೆ ಇದಕ್ಕೆ ಸಂಘ ಸಂಸ್ಥೆಗಳು ಸೇರ್ಕೋಬಹುದು, NGOs ಅಂತ ಕರಿತೀವಿ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅನ್ನ ಪ್ರತಿನಿಧಿಗಳು ಸಹ ಬರ್ತಾರೆ, ಅವರು ಸಹ ಕೌಂಟ್ ಮಾಡಿ ಆಗ ಬಂದು ಒಂದು ಬಿಲ್ ಮಾಡಿ ಅವನಿಗೆ ನೇರವಾಗಿ ಅಕೌಂಟಿಗೆ ಹಾಕ್ತೀವಿ. ಇಷ್ಟು ಇದು. ಆಮೇಲೆ ಇದರಲ್ಲಿ ಕೆಲವು ಇದಕ್ಕೆ ಕೊಡೋದಿಲ್ಲ, ಕಸಿ ಮಾಡಿದ ಮಾವಿಗೆ ಕೊಡಲ್ಲ. ಅಂದ್ರೆ ಏನು ಸಬ್ಸಿಡಿ ಇದೆ, 125 ಒಂದು ಸಸಿಗೆ ಅವ್ನು ನೆಟ್ಟೋಕೆ ಎಲ್ಲಕ್ಕೂ ಸಿಗೋದಿಲ್ಲ. ನೀಲಗಿರಿಗೆ ಸಿಗಲ್ಲ, ಅಕೇಸಿಯ ಸಿಗೋದಿಲ್ಲ, ಹೈಬ್ರಿಡ್ಗೆ ಸಿಗಲ್ಲ, ಮ್ಯಾಂಜಿಯಂ ಸಿಗಲ್ಲ. ಸೊ ಏನು ನಿಗದಿಪಡಿಸಿದ ಸಸಿಗಳಿಗೆ ಅಲ್ಲಿ ಅವರಿಗೆ ಇನ್ನೊಂದು ಆ ನರ್ಸರಿಯಲ್ಲಿ ಬೆಳೆಸುವಂತಹ ಗಿಡಗಳಿಗೆ ಸಿಗ್ತದೆ. ಕರೆಕ್ಟ್ ಆಗಿ ಹೇಳಿದೆ, ನರ್ಸರಿಯಲ್ಲಿ ಏನು ಕೊಡ್ತೀವಿ ತಗೊಂಡೋಗ್ತಾನೆ, ಅದಕ್ಕೆ ಅವನಿಗೆ ರಿಯಾಯಿತಿ ದರದಲ್ಲಿ ಅವನಿಗೆ ಪ್ರೋತ್ಸಾಹ. ಈ ಅರಣ್ಯ ಇಲಾಖೆಯವರು ಕೂಡ ನಿಗದಿಪಡಿಸಿದ ಸಸ್ಯಗಳನ್ನ ಮಾತ್ರ ಅವರಿಗೆ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ, ಖಂಡಿತ ಅದನ್ನೇ ರೈತರಿಗೆ ಕೊಡ್ತಾರೆ, ಕೊಡ್ತೀವಿ. ಈಗ ಆಚಾರ್ಯವರ, ಈಗ ನಮ್ಮ ರೈತ ಬಾಂಧವರು ಈಗ ಸ್ವಂತ ಜಮೀನು ಇರ್ತದೆ, ಅದರ ಆಜುಬಾಜು ಅರಣ್ಯ ಪ್ರದೇಶ ಇರ್ತದೆ, ಆದ್ದರಿಂದ ಈಗ ಅರಣ್ಯ ಜಮೀನಾಗಲಿ ಅಥವಾ ಅರಣ್ಯ ಅಲ್ಲಿ ಬೆಳೆಯುವಂಥ ಸಸ್ಯಗಳನ್ನಾಗಲಿ ನಮ್ಮ ರೈತರು ಯಾವ ಥರ ಉಪಯೋಗ ಮಾಡಿಕೊಳ್ಬೋದು, ಕಾನೂನು ಏನು ಹೇಳ್ತದೆ? ಕಾನೂನಿನ ಪ್ರಕಾರ ಹೋದರೆ ಏನು, ನಮ್ಮ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಜಾರಿಗೆ ಬಂತು, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್, ಇದು ಸೆಂಟ್ರಲ್ ಆ್ಯಕ್ಟ್, ಕೇಂದ್ರ ಕಾಯ್ದೆ. ಸೊ ಇದು ಬಂದ ಮೇಲೆ ನಾವು ಯಾವುದೇ ತರಹದ ಒಂದು ಅರಣ್ಯ ಜಮೀನನ್ನು ಯಾರಿಗೂ ಲೀಸಿಗೆ ಕೊಡೋದಿಲ್ಲ, ಗುತ್ತಿಗೆ ಆಗಲಿ ಇದಾಗಲಿ. ಹಿಂದೆ ಭಾಳ ಹಿಂದೆ ಇತ್ತು, ಅದು ತುಂಬ ಮಿಸ್ಯೂಸ್ ಆಯಿತು, ಕೆಲವು ಕೋರ್ಟ್ ಕಚೇರಿ ಹತ್ತಿದ್ರು. ಆದ್ದರಿಂದ ಈಗ ಅದನ್ನು ಈ ಏನು ಕನ್ಸರ್ವೇಷನ್ ಆ್ಯಕ್ಟ್ ಬಂದಮೇಲೆ ಈಗ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಆದರೆ ಅವನು ಏನು ಮಾಡಬೇಕು, ನಾವು ತುಂಬ ರೈತನಿಗೆ ಉಸಿರಾಡೋಕ್ಕೆ ಮೂಗು ಬಾಯಿ ಮುಚ್ಚಲ್ಲ. ಈಗೇನು ಹಣ್ಣು ಹಂಪಲಿದೆ, ದರಗಿದೆ, ಹುಲ್ಲಿದೆ, ಅದನ್ನು ತಗೊಂಬರ್ಲಿ. ಒಣಗಿದ ಬೀಳ್ತವೆ ಮರದ್ದು ಕೊಂಬೆಗಳು, ಕೊಟ್ಟಿಗೆ ಗೊಬ್ಬರ ಇದೆ ಸಿಗ್ಬೋದು, ಕಾಂಪೋಸ್ಟ್ ಮಾಡ್ಕೊಳ್ಳಿ, ಅದನ್ನ ತಂದು ಅವನು ಹಣ್ಣು ಹಂಪಲು ದರಗನ್ನ ಉಪಯೋಗಿಸ್ಬೋದು, ಮುಫತ್ತಾಗಿ ಉಪಯೋಗಿಸ್ಬೋದು. ಅಷ್ಟು ಪ್ರಾವಿಜನ್ ಇದೆ, ಅದಕ್ಕೋಸ್ಕರ ಅವನೇನು ಪರ್ಮಿಷನ್ ಏನು ಬೇಡ. ಆದರೆ ಯಾವುದೇ ಕಾರಣಕ್ಕೂ ಮರಗಳನ್ನು ಕಡಿಬಾರ್ದು. ನೆಟ್ಟ ಮರವನ್ನು ನಾನೀಗ ಹೀಗೆ ಹೇಳಿದೆ, ಮರ ಸಂರಕ್ಷಣಾ ಕಾಯ್ದೆನಲ್ಲಿ ಅವನ ಜಾಗಿರಲ್ಲ, ಪಕ್ಕದಲ್ಲಿ ನೆಡ್ತಾನೆ, ನೆಡ್ಲಿ, ಸಂತೋಷ, ಪ್ರೋತ್ಸಾಹ ಕೊಡ್ತೀವಿ. ಆದರೆ ಅದ್ರ ಮೇಲಿನ ಹಕ್ಕು ಅವನು ಕಡಿಯಲಿಕ್ಕೆ ಹೋಗ್ತಿಲ್ಲ. ಅದೇ ಇನ್ನೊಂದು ಸ್ಕೀಮ್ ಇದೆ. ಈಗ ಅಲ್ಲೇ ಈಗ ಅನುಸೂಚಿತ ಪಂಗಡ ಹಾಗೂ ಇತರೆ ಪಂಗಡದ ಅರಣ್ಯವಾಸಿಗಳ ಬಗ್ಗೆ ಅವರಿಗೂ ಕೂಡ ಕಾನೂನು ಇದೆಯಲ್ಲ, ಅಲ್ಲಿ ಏನ್ ಹೇಳ್ತದೆ ಆಚಾರ್ಯ? ಬಹಳ ಉತ್ತಮ ಪ್ರಶ್ನೆ ಇದು. ಈಗ ಏನಾಗಿದೆ, ಈ ನಮ್ಮ ಇದು ಸೆಂಟ್ರಲ್ ಆಕ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡೆಲರ್ಸ್ ಆಕ್ಟ್ ಅಂತ ರೆಕಗ್ನೇಷನ್ ಆಫ್ ಫಾರೆಸ್ಟ್ ರೈಟ್ಸ್ ಅಂತ ಕರಿತೀವಿ. ಅರಣ್ಯ ಹಕ್ಕುಗಳನ್ನು ಅವರಿಗೆ ನಿಯೋಜನೆ ಮಾಡೋದು. ಈಗೇನಾಗ್ತದೆ, ಅನಾದಿ ಕಾಲದಿಂದಲೂ ನೀವು ಕೇಳಿದ್ದೀರಾ ಬುಡಕಟ್ಟು ಜನಾಂಗದವರು ಅಂತ ಕರಿತೀವಿ. ಇವರು ಕಾಡಿನಲ್ಲೇ ವಾಸ ಮಾಡಿ ಕಾಡಿನಲ್ಲೇನ ರಕ್ಷಣೆ ಮಾಡ್ತಾರೆ, ಆಮೇಲೆ ಅದರದ್ದು ಹಣ್ಣು ಹಂಪಲು ಯೂಸ್ ಮಾಡ್ತಾರೆ, ವನ್ಯಪ್ರಾಣಿಗಳನ್ನ ಬೇಟೆ ಆಡೋದಿಲ್ಲ. ಸೊ ಈ ಅವರು ಅರಣ್ಯವನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಪ್ರೀತಿ ಮಾಡ್ತಾರೆ. ಅದು ಮೊದಲು ಬಂದ್ಬಿಟ್ಟಿದೆ ಅವರಿಗೆ, ಆಯ್ತಾ? ನೋಡಿ ಫಾರ್ ಎಕ್ಸಾಂಪಲ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಅವನು ಬೇಟೆ ಆಡಿದ್ರೆ ಅದಕ್ಕೆ ಕಾನೂನು ಅನ್ವಯಿಸಲ್ಲ, ಅಲ್ಲಿ ಅದೇನು ಬೇಟೆ ನಿಷಿದ್ಧ ಏನು ಮಾಡಿಲ್ಲ. ಅಂದ್ರೆ ಅವನೇನು ಜೀವನೋಪಾಯಕ್ಕೆ ಹೊಟ್ಟೆಪಾಡಿಗೋಸ್ಕರ ಇದು ಮಾಡ್ತಾರೆ, ಮಾರಾಟ ಮಾಡೋದಿಲ್ಲ ಅಲ್ವಾ? ಕಮರ್ಷಿಯಲ್ ಆಕ್ಟಿವಿಟೀಸ್ ಇರಬಾರ್ದು. ಸೊ ಆ ದೃಷ್ಟಿ ಇಟ್ಕೊಂಡು ಏನು ಬುಡಕಟ್ಟು ಜನಾಂಗದವರಿಗೆ ಏನು ಅರಣ್ಯ ಅನುಸೂಚಿತ ಪಂಗಡ ಕನ್ಫ್ಯೂಸ್ ಮಾಡ್ಕೋಬಾರ್ದು ದಯಮಾಡಿ ಸಾರ್ವಜನಿಕರು. ಅನುಸೂಚಿತ ಜಾತಿಗಲ್ಲ ಇದು, ಅನುಸೂಚಿತ ಪಂಗಡ, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲರ್ಸ್. ಏನು ಅನಾದಿ 75 ವರ್ಷದಿಂದ ಅಲ್ಲೇ ಅವನು ವಾಸವಾಗಿದ್ದರೆ ಅರಣ್ಯ ತನ್ನ ದೈನಂದಿನ ಚಟುವಟಿಕೆಗೆ ಹೊಟ್ಟೆಪಾಡಿಗೋಸ್ಕರ ಅವಲಂಬನೆ ಆಗಿದ್ರೆ ಅವನಿಗೆ ನಾವು 4 ಹೆಕ್ಟರ್ ತನಕ ಅರಣ್ಯ ಜಮೀನನ್ನೇ ನಾವು ಬಿಡುಗಡೆ ಮಾಡಿ ಕೊಡ್ತೀವಿ. ಅದು ಪ್ರೊಸೀಜರ್ ಇದೆ, ಪ್ರೊಸೀಜರ್ ಇದೆ ಬಿಡಿ. ಗ್ರಾಮ ಸಮಿತಿ ಇರ್ತದೆ, ಆಮೇಲೆ ಸೋಷಿಯಲ್ ವೆಲ್ಫೇರ್ ತಾಲೂಕು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರ್ತಾರೆ, DRF ಇರ್ತಾರೆ, ಜೊತೆಗೆ ಹೋಗಿ ಜಂಟಿ ಸರ್ವೆ ಮಾಡ್ತಾರೆ. ಈವನ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದ್ರೂ ಸಹ ನಾವು ಅವನು ಅಲ್ಲಿ ಏನಾದರೂ ಬೆಳೆಸಿರ್ಬೇಕು. ಈವನ್ ಮನೆ ಸಣ್ಣ ಗುಡಿಸ್ಲು ಮನೆ ಕಟ್ಕೊಂಡಿದ್ದಾರೆ, ಕಟ್ಕೋಬೋದು ಅವನು. ಅದೇನಪ್ಪ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಇರಬೇಕು ಅವನು. ಯಾವುದೇ ಕಾರಣಕ್ಕೂ ಅರಣ್ಯವನ್ನು ಅವಲಂಬಿಸಿದ್ರೆ ಅವನಿಗೆ ಅದನ್ನ ಉಪಯೋಗ ಮಾಡ್ಕೊಳ್ಳಕ್ಕೆ ಪ್ರಾವಿಜನ್ ಇದೆ. ಇದು ಮಿಸ್ಯೂಸ್ ಆಗಬಾರ್ದು. ಆಮೇಲೆ 75 ವರ್ಷ ಅಂದರೆ 13/12/2005, ದಯವಿಟ್ಟು ನೆನಪಿಟ್ಕೊಳ್ಳಿ ಸಾರ್ವಜನಿಕರು, 13/12/2005 ಹಿಂದೆ ಅನುಸೂಚಿತ ಪಂಗಡದವನು ಅಲ್ಲಿ ವಾಸ ಮಾಡಿರಬೇಕು, ಬೆಳೆ ಬೆಳೆದಿದ್ದಕ್ಕೆ ಗುರುತು ಇರಬೇಕು. ರಾಗಿ ಇರ್ಬೋದು, ಜೋಳ ಇರ್ಬೋದು, ಏನಾದ್ರು ಇದ್ದರೆ ಅವನು ಭತ್ತ ಮಾಡಿದರೆ ಹುರುಳಿ ಹಾಕಿದರೆ ಅದನ್ನು ತೋರಿಸ್ಬೇಕು. ಆಗ ಅವನಿಗೆ ಅದ್ರ ಮೇಲೆ ಹಕ್ಕಿದೆ. ಅದು ಬಿಟ್ಕೊಂಡು ಅವ್ನು ಬೆಂಗಳೂರಲ್ಲಿ ಡೆಲ್ಲಿಲಿರೋದು, ಮಕ್ಕಳು ಡಾಕ್ಟ್ರು ಒಬ್ಬ ಇಂಜಿನಿಯರ್ ಇದ್ಕೊಂಡು ನನ್ನ ಜಮೀನು ಸ್ವಾಮಿ ಅಂತ ಕ್ಲೈಮ್ ಮಾಡೋಕೆ ಬರೋದಿಲ್ಲ. ಇದು ಅತಿ ಬಡವಾಗಿರಬೇಕು, ಅರಣ್ಯವನ್ನು ಅವಲಂಬಿಸಿರಬೇಕು. ಸೊ ಅಂಥವರಿಗೆ ನಾವು ಇದಕ್ಕೆ ಈ ಆ್ಯಕ್ಟ್ ಬಂದಿದೆ. ಇದೇನು ಈಗ ಸನ್ಮಾನ್ಯ ಈಗ ಕೇಂದ್ರ ಸರ್ಕಾರದಿಂದ ಇದು ಯಾಕೆ ಇದನ್ನು ತಂದರು ಅಂದರೆ ಅವರಿಗೆ ಸಾಮಾಜಿಕ ಭದ್ರತೆ ಇಲ್ಲ. 8 ವರ್ಷದಿಂದ ಅರಣ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ವನ್ಯಜೀವಿ ವನ್ಯಪ್ರಾಣಿಗಳನ್ನು ಕಾಪಾಡ್ಕೊಂಡು ಬಂದಿದ್ದಾರೆ, ಆದರೆ ಪ್ರತಿಫಲವಾಗಿ ನಾವು ಅವರಿಗೆ ಯಾವುದೇ ಒಂದು ಸಾಮಾಜಿಕ ಭದ್ರತೆ ನೀಡಲ್ಲ, ಯಾವುದೇ ಒಂದು ಅರಣ್ಯಕ್ಕೆ ಹಕ್ಕು ಕೊಟ್ಟಿಲ್ಲ. ಅದಕ್ಕೋಸ್ಕರ ಅರಣ್ಯ ಹಕ್ಕನ್ನು ಮಾನ್ಯತೆ ಮಾಡುವ ದೃಷ್ಟಿಯಿಂದ ಏಕೈಕ ದೃಷ್ಟಿಯಿಂದ ಅವ್ರಿಗೂ ಸಹ ಹಕ್ಕಿದೆ ಅಂತ ನಾವು ಹಕ್ಕು ಪತ್ರವನ್ನು ನೀಡ್ತೀವಿ. ಏನು ಇದರಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಅವರ ಸಬ್ ಡಿವಿಷನ್ ಲೆವೆಲಲ್ಲಿ ಒಂದು ಸಭೆ ಆಗುತ್ತದೆ, ಗ್ರಾಮ ಪಂಚಾಯತಿಯಿಂದ ಅಪ್ರೂವ್ ಮಾಡ್ಕೊಂಬಂದ್ರದನ್ನ ಸಬ್ ಡಿವಿಷನ್ ಲೆವೆಲಲ್ಲಿ ಅಪ್ರೂವ್ ಮಾಡ್ತಾರೆ, ಸ್ಕ್ರೂಟಿನಿ ಮಾಡ್ತಾರೆ. ಅಲ್ಲೂ ಸಹ ಇಒ ತಹಸೀಲ್ದಾರು ರೇಂಜ್ ಫಾರೆಸ್ಟ್ ಆಫೀಸರ್ ACF ಎಲ್ಲ ಮೆಂಬರ್ಸ್ ಇರ್ತಾರೆ, ACF ಅಧ್ಯಕ್ಷತೆ ಇರ್ತಾರೆ. ಅಲ್ಲಿ ಅಪ್ರೂವ್ ಆಗಿದ್ದನ್ನ ಆಮೇಲೆ ಬುಡಕಟ್ಟು ಜನಾಂಗದ 2 ಸದಸ್ಯರು ಇರ್ತಾರೆ, ಮಹಿಳಾ ಸದಸ್ಯರು ಇರ್ತಾರೆ. ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುತ್ತೆ, ಅಲ್ಲೂ ಸಹ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಲ್ಲಿ ಅದು ಅಖೈರಾಗಿ ಅವ್ನು ತೀರ್ಮಾನ ಆಗಿ ಇವನು ಕೊಡ್ಬೋದು ಅಂತ ಅವರಿಗೆ ಅದು ಅರ್ಹತೆ ಇದಾನೆ. ಯಾವುದೇ ಕಾರಣಕ್ಕೂ ಇವನು ಅನರ್ಹ ಪತ್ರವನ್ನ ಅರ್ಜಿ ಇರುತ್ತೆ, ಅರ್ಜಿ ಇದೆ ನಿರ್ದಿಷ್ಟಪಡಿಸಿದ ಅನೆಕ್ಸರ್ 1 ಅರ್ಜಿ ಇರುತ್ತೆ. ಅರಣ್ಯ ಇಲಾಖೆ ಅವರೇ ಕೊಡ್ತಾರೆ, ಅರಣ್ಯ ಇಲಾಖೆನ ಕೊಡ್ತಾರೆ. ಅದನ್ನ ಗ್ರಾಮ ಸಮಿತಿಯಲ್ಲೇ ಅಪ್ರೂವ್ ಮಾಡ್ತಾರೆ. ಗ್ರಾಮ ಸಮಿತಿನಲ್ಲಿ 15 ಮೆಂಬರ್ಸ್ ಮಾಡ್ಕೊಂಡು ಅವನು ಮೊದಲು ಇವನು ಅರ್ಹನಾ, ಇವನು ಶೆಡ್ಯೂಲ್ ಟ್ರೈಬಾ, ಅಥವಾ ಇತರೆ ಅರಣ್ಯ ಪಾರಂಪರಿಕ ವಾಸಿ ಇದ್ರೆ 75 ವರ್ಷದಿಂದ ಅವನು ಅಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದಾನಾ, ಅದು ಇಂಪಾರ್ಟೆಂಟ್. ಅದು ಸಾಕ್ಷಿಗಳು, ಅದು ಪ್ರೊಸೀಜರ್ ಇದೆ. ಆಮೇಲೆ ಸಮುದಾಯ ಕಮ್ಯುನಿಟಿಗೂ ಸಹ ನಾವು ಇದನ್ನ ಕೊಡಬಹುದು. ಸೊ 100 ಒಂದು ಇದಕ್ಕೆ ವಿಧಗಳಿಗೆ ನಾವು ಈ ಒಂದು ಆಕ್ಟ್ ಅನ್ವಯಿಸುತ್ತೆ. 2006 ಜಾರಿಗೆ ಬಂತು ನಿಯಮ, 2008 ದೀರ್ಘವಾಗಿ ಹೇಳಿದಾನೆ ಏನೇನು ಮಾಡಬೇಕು ಅಂತ. ಇದು ಅದೇ ಇದನ್ನ ಮಿಸ್ಯೂಸ್ ಮಾಡ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಯಾರಾದರೂ ಮಿಸ್ಯೂಸ್ ಮಾಡಿದ್ರೆ, ಯಾರು ಅವರಿಗೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಇದು ಮಾಡಿರ್ತಾನೆ, ಅಧಿಕಾರಿ ಇರ್ಬೋದು ಅಥವಾ ಏಜೆನ್ಸಿ ಇರ್ಬೋದು, ಅವರಿಗೆ 1,000 ದಂಡ. ₹1,000 ದಂಡ ಮತ್ತು ಅವನ ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಎಂಟರ್ ಆಗುತ್ತೆ. ಆದ್ರಿಂದ ಅದೇ ನಮ್ಮ ಹಕ್ಕು ಪಡೆದವರಿಗೆ ಏನು ದಂಡ ಇಲ್ಲ ನೋಡಿ, ವಿಚಿತ್ರ ಇದು. ಆದ್ರಿಂದ ಬಹಳ ಹುಷಾರಾಗಿ ಅಧಿಕಾರಿಗಳು ಇದರಲ್ಲಿ ಕಾಲಿಡಬೇಕು. ಅಧಿಕಾರಿಗಳ ಮೈ ಮೇಲೆ ಬರ್ತದೆ, ಮೈ ಮೇಲೆ ಬರುತ್ತೆ, ಕಷ್ಟಪಡಬೇಕಾಗ್ತದೆ, ಗೊತ್ತಿದೆ ನಿಮ್. ಆದ್ರಿಂದ ಇದು ಒಳ್ಳೆ ಬಹಳ ಅತ್ಯುತ್ತಮ ಆಗಿರತಕ್ಕಂತ ಒಂದು ಸೆಂಟ್ರಲ್ ಆಕ್ಟ್. ಆದರೆ ಇದನ್ನ ಸದ್ವಿನಿಯೋಗ ಪಡಿಸಬೇಕು. ಇದಕ್ಕೆ ಬುಡಕಟ್ಟು ಜನಾಂಗದವರು ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಬೇಕು, ಅವರು ಸ್ವಲ್ಪ ನಮ್ಮ ಒಂದು ಉತ್ತಮ ಹಾದಿಗೆ ಬರಲಿ ಅನ್ನೋ ಒಂದು ಉದ್ದೇಶ. ಅದೇ ಈಗ ಸ್ವಂತ ಜಮೀನಂತೂ ಬೆಳೆಸ್ತಾರೆ, ಸ್ವಂತ ಜಮೀನಲ್ಲೂ ಕೂಡ ಈಗ ಅರಣ್ಯಕ್ಕೆ ಪೂರಕವಾದಂತಹ ಸಸ್ಯಗಳನ್ನು ಬೆಳೆಸಬಹುದು. ಹೌದೌದು, ಅದಕ್ಕೂ ಕೂಡ ನೀವು ಹೇಳಿದಂಗೆ ಅರಣ್ಯ ಇಲಾಖೆಯವರು ಕೊಡ್ತಾರೆ. ಆದ್ರೆ ಒಂದೇ ಒಂದಾದ್ರೆ ನೀವು ಸಾಕಷ್ಟು ಸಮಯ ಮೊದಲೇ ನೀವು ಅವರಿಗೆ ಅರ್ಜಿಯನ್ನ ಕೊಡಬೇಕು, ನಮ್ಗೆ ಈ ಬಾರಿ ನಮ್ಗೆ ಇಷ್ಟು ಗಿಡ ಬೇಕಾಗುತ್ತದೆ ಅಂತ. ಯಾಕಂದ್ರೆ ಅದು ತಯಾರು ಮಾಡ್ಕೊಳಕ್ ಅರಣ್ಯ ಇಲಾಖೆ ಅವರಿಗೆ ಸಮಯ ಬೇಕಾಗುತ್ತೆ. ಅದಲ್ಲ, ಅದ್ರದ್ದೇ ಅದು ಮಾಡಕ್ಕಾಗಲ್ಲ, ಉತ್ಪತ್ತಿ ಮಾಡಕ್ಕಾಗಲ್ಲ, ಟೈಮ್ ಬೇಕು. ಅದೇ ಟೈಮ್ ಬೌಂಡ್ ಪ್ರೋಗ್ರಾಮ್ ಅರಣ್ಯ ಆಯ್ತು. ಈ ಒಂದು ಕೃಷಿ ಅರಣ್ಯ ಯೋಜನೆ 2011, ಇದರಿಂದ ಪರಿಸರಕ್ಕೆ ಯಾವ ತರ ಅನುಕೂಲ ಆಗುತ್ತೆ ಆಚಾರ್ಯ? ಈಗ ನೋಡಿ, ಈಗ ನಮ್ಮಲ್ಲಿ ನಮ್ಮ ಅಂಕಿಅಂಶದ ಪ್ರಕಾರ ಈಗ 21% ಅರಣ್ಯ ಇದೆ. ಸೊ ನಮ್ಗೆ ಅರಣ್ಯ ಎಷ್ಟಿರಬೇಕು, ರಾಷ್ಟ್ರೀಯ ಅರಣ್ಯ ನೀತಿ 33% ಇರಬೇಕು. ಆದರೆ ಅಷ್ಟನ್ನು ತರಲಿಕ್ಕೆ ನಾವು ಶತಾಯಗತಾಯ ಪ್ರಯತ್ನ ಪಡಬೇಕು. ಇದಕ್ಕೆ ಮುಖ್ಯವಾಗಿ ಜನರ ಸಲಹೆ ಸಹಕಾರ ಸಹಭಾಗಿತ್ವ ಬೇಕು. ಸಹಭಾಗಿತ್ವ ಬೇಕು, ಕೋಆರ್ಡಿನೇಷನ್ ಬೇಕು. ಅದಿಲ್ಲದೆ ಏನು ಮಾಡ್ಲಿಕ್ಕಾಗಲ್ಲ, ಬರೀ ಇಲಾಖೆ ಸಿಬ್ಬಂದಿಗಳು ಏನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಯಾಕೆ ದೇಶದ ಭದ್ರತೆಗೆ ಅರಣ್ಯ ಸಾಂದ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ, ಆಮೇಲೆ ಹಸಿರು ಬದುಕೆಯನ್ನು ಹೆಚ್ಚು ಮಾಡಲಿಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಅದಕ್ಕೆಲ್ಲ ನಾವು ಸಹಕರಿಸಿದಂಗಾಗತ್ತೆ. ನಂತರ ನೋಡಿ, ಈ ಏನು ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇದೆ, 60% ಟಿಂಬರ್, 60% ನಾಟಗಳು ಇವು ಕೃಷಿ ಭೂಮಿಯಿಂದ ಬರ್ತಾ ಇದೆ. ಕೇವಲ 40% ನಮ್ಮ ಸರ್ಕಾರಿ ಡಿಪೋ ಟಿಂಬರ್ ಯಾರ್ಡಲ್ಲಿ ಡಿಪೋದಲ್ಲಿ ಸಿಗುತ್ತೆ ಅಷ್ಟೇ. ಆದ್ರಿಂದ ಹೆಚ್ಚು ಹೆಚ್ಚು ನಾವು ಇದಕ್ಕೆ ಒತ್ತು ಕೊಡಬೇಕು, ಸಾರ್ವಜನಿಕರು ಭಾಗವಹಿಸಬೇಕು. ಈಗ ನೋಡಿ, ವನಮಹೋತ್ಸವ ಬರ್ಬೋದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಬಹಳ ಅತ್ಯುತ್ತಮ ಕಾರ್ಯಕ್ರಮ, ತುಂಬಾ ಕಾರ್ಯಕ್ರಮ ಇದಾವೆ. ಚಿನ್ನರ ವನ ಇದೆ, ಮಗುವೊಂದು ಮರ, ಶಾಲೆಗೊಂದು ವನ, ಆಮೇಲೆ ಪ್ರತಿ ಜಿಲ್ಲೆಗೊಂದು ಟ್ರೀ ಪಾರ್ಕ್ ಇದೆ, ತಾಲೂಕಿಗೊಂದು ವನ ಇದೆ. ಸರ್ಕಾರದಿಂದ ಬಹಳ ಹಸಿರು ಕರ್ನಾಟಕ ಯೋಜನೆ ಮಾಡಿ ತುಂಬಾ ಅನುಕೂಲ ಇದೆ. ಆದ್ರೆ ಇದನ್ನ ಜನರು ಅರ್ಥ ಮಾಡ್ಕೋಬೇಕು, ಜಾರಿಗೆ ತರಬೇಕು. ಈಗ ಹೊಲ ಇರ್ತದೆ ನಿಮ್ದು, ಖಾಲಿ ಬಿಟ್ಟಿರ್ತಾರೆ. ಕನಿಷ್ಠ ಒಂದೆರಡು ಗಿಡ ಹಾಕಿ ಹಾಕಿ, ನಿಮ್ಗೆ ಗೊತ್ತಿಲ್ಲ, ಅದು ಲಕ್ಷಾಂತರ ರೂಪಾಯಿ ಒಂದಿನ ತಂದ್ಕೊಡ್ಬೋದಲ್ಲ. ಖಂಡಿತ, ಅಯ್ಯೋ ಆಶ್ಚರ್ಯ ಆಗ್ತದೆ ಅವ್ರಿಗೆ, ಎಷ್ಟು ರೆವಿನ್ಯೂ ಬರ್ತದೆ. ಏನು ಮಾಡ್ಬೇಕಲ್ಲ, ನೆಟ್ಟು ಪೋಷಿಸಪ್ಪ. ಈಗ ಒಂದು 4 ನಂದಿ ಮರ, ನಂದಿ ಗಿಡ ನೆಟ್ಟಿಡ್ರಿ, ಅದು ಬ್ಯಾಡ್ದಿದ್ ಜಮೀನ್ ಅಂತ ಬಿಟ್ಟಿರ್ತೀರಿ ಅಲ್ಲಿ, ಅಲ್ವಾ? ನಿಮ್ಗೆ ಗೊತ್ತಿಲ್ಲ, ಅದು ತನ್ನಷ್ಟೇ ಬೆಳ್ಕೊಂಡಿರ್ತದೆ. ನೆಲ್ಲಿ ಹಾಕಿ ಬರಡು ಭೂಮಿಗೆ ಬರ್ತದೆ, ಆರಾಮ ಬರ್ತದೆ. ವಂಗಿ ಹಾಕಿ, ಈಗ ನೀಲಗಿರಿ ನಾನು ಆ ಕೇಸಿ ಹಾಕಿ ನಾವು ಪ್ರೋತ್ಸಾಹ. ರೈತ ಬಾಂಧವರು ಮನಸ್ಸು ಮಾಡಬೇಕು, ಅಂದ್ರೆ ಅವರಿಗೆ ಕಾಯಾವಾಚ ಮನಸ್ಸು ಹೃದಯದಿಂದ ಬರಬೇಕು. ಅಲ್ಲ, ಅದು ಒಂದೇನಂದ್ರೆ ಅವ್ರ ಪರಂಪರಾಗತ ಕೃಷಿಯನ್ನು ಮಾತ್ರ ಅವಲಂಬಿಸಿಕೊಂಡಿರ್ತಾರೆ. ಹೌದು, ಏನು ಭತ್ತ ಬೆಳೆಯೋದು, ಕಬ್ಬು ಬೆಳೆಯೋದು, ಆಮೇಲೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದು, ಇಲ್ಲೇ ಜಾಸ್ತಿ ಅವರು ಲಕ್ಷ ಹಾಕ್ಬಿಡ್ತಾರೆ. ನೋಡಿ, ಈ ಕಡೆ ಇದು ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ, ಅಲ್ಲಿ ಸ್ವಲ್ಪ ಹುಲ್ಲು ಬೆಳಿಬಹುದು ಅಥವಾ ಸೊಪ್ಪು ಬೆಳಿಬಹುದು, ಅಷ್ಟೇ ವಿಚಾರ ಮಾಡಿರ್ತಾರೆ. ಈಗ ಇದು ಉಪಯೋಗಕ್ಕೆ ಬರುವಂತ ಮುಂದಾಲೋಚನೆ ಮಾಡಿ ಇದನ್ನು ನೆಟ್ಕೋಬಹುದು. ಹೌದು, ಈಗ ನೋಡಿ, ಈಗ ಕ್ಷಾಮ ಬರಗಾಲ ಅಂತೀವಿ. ಈಗ ಮೊನ್ನೆ ನೋಡಿ ಎಷ್ಟು ಹೋಗಿತ್ತು ಟೆಂಪರೇಚರ್, 42 ಡಿಗ್ರಿ 48 ಡಿಗ್ರಿ ಹೋಯ್ತು. ಯಾಕೆ ಹೋಯ್ತು? ಗ್ಲೋಬಲ್ ವಾರ್ಮಿಂಗು ಅಲ್ವಾ. ಸೊ ಇದಕ್ಕೆಲ್ಲ ಏನು ಒಂದು ಪರಿಹಾರ ಅಂದ್ರೆ, ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಬೇಕು. ಆಮ್ಲಜನಕ ನೀಡುತ್ತೆ, ಇಂಗಾಲ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ. ಆದ್ರಿಂದ ನಾವು ಸಾರ್ವಜನಿಕರಲ್ಲಿ ಏನಪ್ಪ ಒಂದು ಕೇಳ್ಕೊಳ್ಳೋದು ಅಂತಂದ್ರೆ, ಹೆಚ್ಚು ಹೆಚ್ಚು ಮರ ಬೆಳೆಸಿ ಪರಿಸರವನ್ನ ಉಳಿಸಿ, ಹಸಿರೇ ಉಸಿರು, ಆ ಒಂದು ಏನು ಆ ನಾಣ್ಣುಡಿಗೆ ತಕ್ಕನಾಗಿ ಇಲಾಖೆಯೊಡನೆ ಕೈ ಜೋಡಿಸಿ ಸಹಕರಿಸಿ. ತುಂಬಾ ತುಂಬಾ ಸಂತೋಷ ಚಂದ್ರಶೇಖರ್ ಆಚಾರ್ಯ ಅವರೇ, ಆಕಾಶವಾಣಿಗೆ ಬಂದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ 2011 ಏನೇನು ಉಪಯೋಗವಾದಂಥ ಯೋಜನೆಗಳಿದ್ದಾವೆ ನಮ್ಮ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ ಯಾವ್ಯಾವ ಅನುಕೂಲ ಇದೆ, ಪರಿಸರಕ್ಕೆ ಯಾವ ಥರ ಒಂದು ಅನುಕೂಲ ಇದೆ, ಅದೇ ರೀತಿ ಈ ಒಂದು ಅನುಸೂಚಿತ ಪಂಗಡ ಹಾಗೂ ಇತರೆ ಪರಂಪರಾಗತ ಅರಣ್ಯವಾಸಿಗಳಿಗೆ 2006 ಕಾನೂನಿನ ನಿಯಮದಲ್ಲಿ ಏನೇನು ಉಪಯೋಗ ಇದೆ, ಅವರು ಕೂಡ ಸಾಮಾನ್ಯವಾಗಿ 4 ಹೆಕ್ಟೇರ್ ಅಷ್ಟು ಭೂಮಿಯನ್ನು ಕೂಡ ತಮ್ಮದಾಗಿ ಮಾಡಿಕೊಳ್ಳುವಂಥ ಅವಕಾಶ ಇದೆ, ಸಾಕಷ್ಟು ಆ ಬಗ್ಗೆನೂ ಕೂಡ ಮಾತಾಡಿದ್ರಿ. ಕೆಲವು ರೈತರು ಇರ್ತಾರೆ, ಚಂದ್ರಶೇಖರ್ ಆಚಾರ್ಯ ಅವ್ರ ಜೊತೆಗೆ ಇನ್ನೂ ಮಾಹಿತಿ ಪಡ್ಕೋಬೇಕು ಅಂತ ಇರ್ತಾರೆ, ದಯವಿಟ್ಟು ತಮ್ಮ ಮೊಬೈಲ್ ಸಂಖ್ಯೆನ ಅವರಿಗೆ ಕೊಡಿ. ಆಯ್ತಾಯ್ತು, ಖಂಡಿತವಾಗಿ ಹೇಳಿ. 9484540000 9480354500 ಇದು ನನ್ನ ದೂರವಾಣಿ ಸಂಖ್ಯೆ. ಆಮೇಲೆ ಅರಣ್ಯ ಇಲಾಖೆ ದೂರವಾಣಿ ಸಂಖ್ಯೆ 1926-1926. ಇದಕ್ಕೂ ಸಹ ನಾವು ಯಾವುದೇ ಇದಕ್ಕೆ ವಿಚಾರಣೆಗೋಸ್ಕರ ಸಂಪರ್ಕಿಸ್ಬೋದು. ಏನಾದರೂ ತಾಂತ್ರಿಕವಾಗಿ ಮರದ ಬಗ್ಗೆ ಯಾವ ಥರ ಬೆಳೆಸ್ಬೇಕು ಸರ್, ಯಾವ ಮರ, ನಾನು ತಿಪ್ಟೂರಲ್ಲಿದ್ದೀನಿ, ಮಡಿಕೇರಿಲಿದ್ದೀನಿ, ರಾಯಚೂರಲ್ಲಿದ್ದೀನಿ ಅಂದರೆ ನಾವು ಅದಕ್ಕೆ ತಕ್ಕನಾದ ಗೈಡ್ ಮಾಡಲಿಕ್ಕೆ ಸದಾ ಸಿದ್ಧ. ಬಹಳ ಸಂತೋಷ. ಇನ್ನೊಮ್ಮೆ ಚಂದ್ರಶೇಖರ್ ಆಚಾರ್ಯ ಅವರೇ, ಅರಣ್ಯ ಅಧಿಕಾರಿಯಾಗಿ ಅನೇಕ ವರ್ಷಗಳ ಸೇವೆಗೈದು ತಮ್ಮದೇ ಆದ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಮತ್ತು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀರಿ. ಈ ಒಂದು ತಮ್ಮ ಒಂದು ಘನಕಾರ್ಯ ಮುಂದುವರಿಲಿ ಅಂತ ನಾವು ಹಾರೈಸ್ತೇವೆ. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ. ಇದುವರೆಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕುರಿತು ಚಂದ್ರಶೇಖರ್ ಆಚಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತಿಪ್ಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. ಸುಖ ಎಲ್ಲರಿಗೆಲ್ಲೈತವ್ವ ಮೊಳಕೈಗೆ ಮಳೆಗಾಲ ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿ ತತ್ತ ನಿಮ್ಮ ಶ್ರೀ ಮಕುಟ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಿ ಕೂಡಲ ಸಂಗಮ ದೇವಾ ದೇವಾ ಎಲೆ ಮಾನವ ಲಿಂಗ ಪೂಜೆಯ ಚಲ